ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಮ್ಮ ಅಮ್ಮ, ನನ್ಗೀಗ 1.5 ತಿಂಗಳಾಯ್ತು, ಯಾವ ಡಾಕ್ಟರ್ ಹತ್ರ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಳ್ಳೆ ಸುದ್ದಿ ಕಣೆ, ಮನೆ ಹತ್ರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಲೇ ಹೋಗೋ. ಗರ್ಭಿಣಿಯಾದಾಗಿನಿಂದ ಮಗು ಹುಟ್ಟಿ ಹದಿಹರಿಯಕ್ ಬರೋವರೆಗೂ ಎಲ್ಲಾ ರೀತಿ ಆರೋಗ್ಯ ಸೇವೆಗಳು ಉಚಿತವಾಗಿರುತ್ತೆ. ಹೌದಮ್ಮ, ಇವತ್ತೇ ಹೋಗ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ಮಳೆಯಾಗುವಂತಹ ಸಾಧ್ಯತೆಗಳು 10% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಒಳ್ಳೆ ಬಿಸಿಲಿನ ಪ್ರಸನ್ನದಾಯಕವಾದಂತಹ ಒಣ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ ಬೀಸುತ್ತಿ. ನಿತ್ಯಮೇಘ ಸಂದೇಶ ಕೇಳಿದ್ರಿ. ಈಗ ಮಣ್ಣಿನ ಮಗ. ಇದರಲ್ಲಿ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಹುಡುಗಿ ಗ್ರಾಮದ ಗುರ್ಲಿಂಗಪ್ಪ ಮೇಲ್ದೊಡ್ಡಿ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಸೋಮಶೇಖರ್ ಎಸ್ ರುಳಿ. ಮಣ್ಣಿನ ಮಗ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕು ಹುಡುಗಿ ಗ್ರಾಮದ ಗುರ್ಲಿಂಗಪ್ಪ ಮೇಲ್ದೊಡ್ಡಿಯವರು ನಮ್ಮ ಜೊತೆಗಿದ್ದಾರೆ. ಅವರು ಅನುಭವಸ್ಥ ಸಾವಯವ ಕೃಷಿಕರು, 2006-07 ಸಾಲಿನ ಕೃಷಿ ಪಂಡಿತ ಪ್ರಶಸ್ತಿ ವಿಜೇತರು. ಅವರು ಸಾಕಷ್ಟು ಪ್ರಯೋಗಗಳನ್ನು ತಮ್ಮ ತೋಟದೊಳಗೆ ಹೊಲದೊಳಗೆ ಮಾಡಿದ್ದಾರೆ. ಅದರಿಂದ ಆ ಭಾಗದ ರೈತರಿಗೆ ಮಾದರಿಯಾಗಿದ್ದಾರೆ. ಏನೇನು ಪ್ರಯೋಗಗಳನ್ನು ಮಾಡಿದ್ದಾರೆ, ಅವರ ಅನುಭವಗಳು ಏನು ಅನ್ನೋದ್ರ ಬಗ್ಗೆ ಅವರಿಂದ ಮಾಹಿತಿ ಮಾಡಿಕೊಳ್ಳೋಣ. ಅವರ ಅನುಭವಗಳನ್ನು ಈಗ ಹಂಚಿಕೊಳ್ಳೋದಕ್ಕೆ ಅವರು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ನಮಸ್ಕಾರ ಗುರ್ಲಿಂಗಪ್ಪ ಮೇಲ್ದೊಡ್ಡಿ ಅವರ. ನಮಸ್ಕಾರ ಆತ್ಮೀಯರೇ. ಇವತ್ತು ಕೃಷಿ ಪ್ರಧಾನ ದೇಶದಲ್ಲಿ, ಕೃಷಿ ಅವಲಂಬಿತ ದೇಶ ಅದ. ಅದಕ್ಕೆ ನಾವು ಆದಷ್ಟು ಶುದ್ಧವಾದ ಆಹಾರವನ್ನ ಈ ದೇಶಕ್ಕೆ ಈ ನಾಡಿನ ಜನತೆಗೆ ಕೊಡೋದು ನಮ್ದು ಕರ್ತವ್ಯ ಅದ. ಅದಕ್ಕಾಗಿ ನಾವು ಇವತ್ತು ಸುಮಾರು 40 ವರ್ಷ ಹಿಡ್ಕೊಂಡು ಈ ಕೃಷಿಯಲ್ಲಿ ನಾನು ತೊಳ್ಕೊಂಡಿನಿ. ಅದರ ಜೊತೆ ಜೊತೆಯಾಗಿನೆ ನಮ್ದೊಂದು ಏನ್ ವಿಶೇಷತೆ ಅಂತಂದ್ರೆ, ನಾವು ಸಂಶೋಧನೆ ಒತ್ತು ಕೊಟ್ಟಿದ್ದೆ. ಅದಕ್ಕೆ ಹೆಂಗಂದ್ರೆ, ನಮ್ಮ ಕೃಷಿ ಯಾವ ರೀತಿ ಅಡ್ಜಸ್ಟ್ ಮಾಡಿಕೊಂಡು ನಾವು ನಮ್ಮ ಉತ್ಪಾದನೆ ಹೆಚ್ಚು ಮಾಡಬೇಕು, ಆಯ್ತು ನಮ್ಮ ಜಮೀನ ಏನಂತಂದ್ರೆ ಫಲವತ್ತತೆ ಮಾಡಬೇಕು. ಅದರ ನಿಟ್ಟಿನಲ್ಲಿ ಸುಮಾರು 40 ವರ್ಷ ಹಿಡ್ಕೊಂಡು ನಾವು ಏನು ಕಾಳನ್ನ ತೆಕ್ಕೊಂಡು ಉಳಿದಿದ್ದೇನು ಭಾಗ ಇರ್ತದ ಕೃಷಿ ತ್ಯಾಜ್ಯ ವ್ಯವಸ್ಥೆಗಳನ್ನ, ಅದನ್ನೆಲ್ಲ ಏನಂದ್ರೆ ಸುಮಾರು 40 ವರ್ಷದ ಹಿಡ್ಕೊಂಡು ಒಂದು ಚೂರು ಸಹಿತ ಹಾಳು ಮಾಡಲಾರ್ದೇನೆ ಅಥವಾ ಅದಕ್ಕೆ ಬೆಂಕಿ ಹಚ್ಚಲಾರ್ದೇನೆ ಅದನ್ನ ಮರುಬಳಕೆ ಮಾಡಿಕೊಂಡು ಇವತ್ತು ನಮ್ಮ ಭೂಮಿ ಹೆಂಗಿದಪ್ಪ ಅಂತಂದ್ರೆ, ಬಹುಶಃ ಇವತ್ತೆಲ್ಲ ನಮ್ಮ ವಿಜ್ಞಾನಿಗಳು ನಮ್ಮ ತೋಟಕ್ಕೆ ಬಂದಾಗ ಅವ್ರು ಏನಂತಾರೆ ಅಂದ್ರೆ, ನಿಮ್ಮ ಭೂಮಿ ಬಹುಶಃ ಇವತ್ತ ಏನ್ ಗಾದಿ ಅಂತಾರಲ್ಲ ಆ ಟೈಪ್ ಮೃದು ಆಗ್ಯದ, ಅಷ್ಟು ಮೆತ್ತಗ್ಯದ ಅನ್ನೋದು ಅವರು ಹೇಳ್ತಾ ಇದಾರೆ. ಅದು ಅಲ್ಲದೇನೆ ನಾವು ಯಾವುದೋ ರಾಸಾಯನಿಕ ಬಳಸಲಾರ್ದೇನೆ ಸಹಿತ ಇವತ್ತ ನಮ್ಮ ಭೂಮಿ ಏನಂದ್ರೆ, ನಾನಲ್ಲ ನನ್ನ ಮಕ್ಕಳು ಸಹಿತ ಆ ಭೂಮಿ ಮೇಲೆ ಆ ಮಣ್ಣಿನಿಂದ ಉತ್ತಮವಾದ ಬೆಳೆಯನ್ನ ಬೆಳೆದು ಅವ್ರು ಬದುಕಲಿಕ್ಕೆ ಸಾಧ್ಯತೆ ಅದ ಅಂತ ನಂದೊಂದು ಅನ್ನೋ ಪ್ರಕಾರ ನಾ ಆ ಭೂಮಿ ತಯಾರು ಮಾಡಿಕೆ. ನಿಮ್ಮ ಜಮೀನ್ ಎಷ್ಟದ ಮತ್ತ ಯಾವ್ಯಾವ ಬೆಳೆಗಳನ್ನ ತಾವು ಬೆಳೀತಾ ಇದ್ದೀರಿ? ನನ್ನ ಒಟ್ಟ 20 ಎಕರೆ ಜಮೀನ್ ನೀರಾವರಿ ಐತಿ. ಮತ್ತೆ ಅಲ್ಲಿ ಕಬ್ಬು, ಬಾಳೆ, ಪಪ್ಪಾಯ, ಉದ್ದು, ಹೆಸರು, ಜೋಳ, ತೊಗರಿ, ಉಳಿಕೆದೆಲ್ಲ ಮತ್ತೆ ಗೋಧಿ ಇವೆಲ್ಲ ಬೆಳಿತೀರಿ ಅದ್ರಾಗ. ಅಂದ್ರೆ ವರ್ಷ ಪೂರ್ತಿ ನೀವು ಕೃಷಿಯೊಳಗೆ ತೊಡ್ಕೊಂಡಿರ್ತೀರಿ? ಹೌದೌದ್ರಿ, ನೀರಾವರಿ ಇದ್ದ ಕಡೆಯಿಂದ ಪ್ರತಿ ವರ್ಷ ನಾವು ಆ ಇದ್ರೊಳಗೆ ತೊಡ್ಕೊಂಡಿರ್ತೀವಿ. ಈಗ ಸಾವಯವ ಕೃಷಿಯನ್ನ ಏನ ನೀವು ಮೊದ್ಲಿಂದ ಮಾಡ್ತಾ ಇದ್ದೀರೋ ಅಥವಾ ಈ ಒಂದೇನು ಸಾವಯವ ಕೃಷಿ ಮಾಡಬೇಕು ಅನ್ನುವಂಥದ್ದೇನು ವಿಜ್ಞಾನಿಗಳು ಹೇಳ್ತಾ ಬಂದ್ರು, ಆಮೇಲೆ ಬಹಳಷ್ಟು ಚಿಂತನಕಾರರು ಹೇಳಿದ್ರು ಇಲ್ಲ ಸಾವಯವ ಕೃಷಿಯಿಂದ ನಮಗೆ ಬಹಳ ಅನುಕೂಲದ, ರಾಸಾಯನಿಕಗಳನ್ನ ನಾವು ಬಿಡಬೇಕು ಅನ್ನುವಂತಹ ವಿಚಾರ ಬಂದಾಗ ಮಾಡಿದ್ರು ಅಥವಾ ನಿಮ್ಮಿಂದ ನೀವೇ? ಮೊದಲಿನಿಂದ ನಮ್ಗೆ ಅದು ಒಂದು ಸುಮಾರು 40 ವರ್ಷ ಹಿಡ್ಕೊಂಡು ಅದು ನಮ್ ತಲೆಗೆ ಹೊಳಿತಾನೆ ಇತ್ತು. ಅದಕ್ಕೆ ಅದು ಕಡೆಯಿಂದ ನಾನು ಸುಮಾರು 40 ವರ್ಷ ಬಂದು ನಾವು ಇವತ್ತು ಯಾವುದೇ ಕಚ್ರನ ಹಾಳು ಮಾಡಲಾದನೆ ಅದನ್ನೇ ಮರುಬಳಕೆ ಮಾಡ್ಕೊಂಡು ಬಂದು ಸುಮಾರು 2000 ಹಿಡ್ಕೊಂಡು ಆ ಪೂರ್ತಿ ಏನಾದ್ರೆ ಆ ರಾಸಾಯನಿಕ ಬಿಟ್ಕೊಟ್ಟು ನಾವು ಮತ್ತೆ ನಮ್ಮ ತಾತ ಮುತ್ತಜ್ಜರ ಏನ್ ಕೃಷಿ ಮಾಡ್ತಾ ಇದ್ರಲ್ಲಿ ಆ ಇದಕ್ಕೆ ಬಂದ್ವಿ. ನಮ್ ತಲೆಗಿತ್ತು ನಮ್ ತಾತ ಮುತ್ತಜ್ಜರು 1000 ವರ್ಷ ಹಿಡ್ಕೊಂಡು ಆ ಭೂಮಿಯಲ್ಲ ಬೆಳ್ಕೊಂಡು ಬಂದಾರ, ಭೂಮಿನೂ ಫಲವತ್ತತೆನೂ ಇಕ್ಕ್ಯಾರ. ಆದ್ರೆ ನಾವು ತಾತ್ಪೂರ್ತಿಕವಾಗಿ ಒಂದು ಕೆಲವು ವರ್ಷಕ್ಕೆ ಏನಾದ್ರ ರಾಸಾಯನಿಕ ಉಪಯೋಗ ಮಾಡ್ಕೊಂಡು ಭೂಮಿನ ಹಾಳು ಮಾಡಿಲ್ಲ ಅಂತ ನಮ್ ತಲೆಗೆ ಅದು ಚಿಂತನೆ ಮಾಡ್ತಾ ಇತ್ತು. ಅದನ್ನ ಒಂದೇ ಟೈಮಿಗೆ ಏನಾದ್ರೂ ನಾವು 2001 ಆ ಟೈಮಿನಾಗ ನಾವು ಅದಕ್ಕೆ ರಾಸಾಯನಿಕ ಬಿಟ್ಟು ಮತ್ತೆ ನಾವು ನಮ್ ತಾತ ಮುತ್ತಜ್ಜರು ಏನ್ ಕೃಷಿ ಮಾಡ್ತಿರಲ್ಲ ಆ ಪದ್ಧತಿಗೆ ನಾವು ಬಂದಿರ್ತೀವಿ. ಸುಮಾರು 2000 ನಂತರ ನೀವು ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದೀರಿ, ಈಗ ಸುಮಾರು 14 ವರ್ಷಗಳಾದ್ರು ನೀವು ಮಾಡ್ತಾ. ರಾಸಾಯನಿಕ ಕೃಷಿಯಿಂದ ಸಾವಯವ ಕೃಷಿಗೆ ಬಂದಾಗ ನಿಮಗೆ ಏನೇನು ಬದಲಾವಣೆಗಳು ಕಂಡು ಬಂದು ಅಲ್ಲಿ? ಎಲ್ಲಾ ರೈತರು ಹೇಳ್ತಾ ಇದ್ದಾರೆ ನಾವು ರಾಸಾಯನಿಕ ಬಿಟ್ಟು ನಮ್ದು ಸಾವಯವ ಕೃಷಿ ಬಂದಾಗ ಅಥವಾ ರಾಸಾಯನಿಕ ಬಿಟ್ಟಾಗ ನಮ್ ಇಳುವರಿ ಕಡಿಮೆ ಆಯ್ತು ಅಂತ ಹೇಳ್ತಾರೆ. 100ಕ್ಕೆ 100 ಕಡಿಮೆ ಆಗಲ್ಲ. ನಾವು ಯಾವ ಪೋಷಕಾಂಶಗಳು ರಾಸಾಯನಿಕದಿಂದ ಎಷ್ಟು ಪ್ರಮಾಣದಾಗ ಆ ಬೆಳೆ ಕೊಡ್ತಾ ಇದ್ದೇವಲ್ಲ ಆಟನ್ನು ಈ ಸಾವಯವ ಕೃಷಿ ಮುಖಾಂತರ ಕೊಟ್ಟಾಗ ಕಡಿಮೆ ಪ್ರಶ್ನೆ ಬರಲ್ಲ. ಅದಕ್ಕೆ ನಾವು ಸುಮ್ಮನೆ ಏನಂದ್ರೆ ರಾಸಾಯನಿಕ ಬಿಟ್ಟು ಸಾವಯವದ ಪದಾರ್ಥನೇ ಕೊಡಲಿಲ್ಲ ಅಂದಲ್ಲ ಅದು ಇಳುವರಿ ಹೆಂಗ್ ಬರ್ತದ? ಅದಕ್ಕೆ ಎಷ್ಟು ಪ್ರಮಾಣ ಕೊಟ್ಟಾಗ ಎಷ್ಟು ಇಳುವರಿ ಬರ್ತಿತ್ತು. ಅದೇ ರೀತಿ ಈ ನಮ್ಮ ಸಾವಯವ ಪ್ರಮಾಣದಾಗ ಅದಕ್ಕೆ ಪೋಷಕಾಂಶಗಳು ಕೊಟ್ಟಾಗ ಗ್ಯಾರಂಟಿ ಅಷ್ಟು ಇಳುವರಿ ಬರ್ತಂತ ನಮ್ಗದ ನಾವು ತೆಗ್ದೇವೆ. ಮತ್ತೆ ಅದಕ್ಕೆ ನೋಡ್ರಿ, ತಾವು ಬೀದರ್ ಭಾಗದೊಳಗ ಎಲ್ಲಾ ರೈತರಿಗೆ ಮಾದರಿ ಆದಂತಹ ಒಬ್ಬ ರೈತ. 2006-07 ಇಸವಿಯೊಳಗೆ ತಮಗೆ ಕೃಷಿ ಪಂಡಿತ ಪ್ರಶಸ್ತಿ ಬಂತು. ಯಾವ್ಯಾವ ಪ್ರಯೋಗಗಳ ಸಲುವಾಗಿ ಅಥವಾ ಯಾವ್ಯಾವ ಸಾಧನೆಗಳ ಸಲುವಾಗಿ ನಿಮಗೆ ಈ ಪಂಡಿತ ಪ್ರಶಸ್ತಿ ಬಂತು ಅಂತೀರಿ? ಈಗ ಮೊಟ್ಟ ಮೊದಲನೇದ ನಮ್ದು ಭೂಮಿಯ ಫಲವತ್ತತೆ ಫಸ್ಟ್ ಮೊದಲನೇದು. ಎರಡನೇದನ್ನೇ ಕಬ್ಬಿನ ಇಳುವರಿ. ಕಬ್ಬಿನ ಇಳುವರಿ ಅಂತಂದ್ರೆ ಕಡಿಮೆ ಖರ್ಚಿನಾಗ ನಾವು ಕಬ್ಬನ್ನು ಬೆಳೆದು ಆದಷ್ಟು ಬಿಲ್ಕುಲ್ ಎರಡನೇ 3ನೇ 4ನೇ ಕೋಡಿಗಳದೇ ಜೀರೋ ಕಲ್ಟಿವೇಷನ್. ಒಳಗೆ ಭೂಮಿ ಉಳುಮೆ ಮಾಡೋದಿಲ್ಲ, ಒಳಗೆ ಕಳೆನೂ ತೆಗೆದಿಲ್ಲ, ಮತ್ತೆ ರವದಿನೇ ಅಲ್ಲೇ ಹಾಕೊಂಡು ಈ ತರ ಬಿಲ್ಕುಲ್ ಕಡಿಮೆ ಖರ್ಚಿನಾಗ ಬಂದು. ಎರಡನೇದೇನಂತಂದ್ರೆ ಈ ನಮ್ದು ತೊಗರಿಯಲ್ಲಿ ಸುಮಾರು 17-18 ಕ್ವಿಂಟಲ್ ತೊಗರಿ ನಾವು ಸಾವಿರದಲ್ಲಿ ತೆಗೆದೇವು. ಅಂದ್ರೆ ಒಂದ್ ಎಕರೆಗೆ 17 ಕ್ವಿಂಟಲ್ ಆಯ್ತು. ಮತ್ತೆ ಎಲ್ಲಾ ಬೆಳೆನೆ ನಾವು ಅತಿ ಕಡಿಮೆ ಖರ್ಚಿನಾಗೆ ನಾವು ಒಕ್ಕಲ್ತನ ಮಾಡ್ಕೊತ ಬಂದೀವಿ ಬಿಲ್ಕುಲ್ ಕಡಿಮೆ ಖರ್ಚಿನಾಗ. ಅದ್ರ ನಾವು ಖರ್ಚನ್ನು ಕಡಿಮೆ ಮಾಡಿದಾಗ ಮತ್ತೆ ಅದ್ರ ಜೊತೆಯಾಗಿನೇ ನಾವು ಚಿಂತನೆ ಮಾಡಬೇಕಾಗಿದೆ. ಅಲ್ಲಿ ಏನ್ ಚಿಂತನೆ ಅಂದ್ರೆ ಇವತ್ತು ಲೇಬರ್ ಸಮಸ್ಯೆ ಅದ, ಲೇಬರ್ ಹೆಂಗ್ ಕಡಿಮೆ ಮಾಡಬೇಕು, ದುಡ್ಡಿನ ಸಮಸ್ಯೆ ಅದ, ದುಡ್ಡನ್ನು ಹೆಂಗ್ ಕಡಿಮೆ ಮಾಡಿ ಉತ್ಪಾದನೆ ತೆಗಬೇಕು, ಇವೆಲ್ಲ ಚಿಂತನೆ ಮಾಡಿಕೊಂಡು ನಾವು ಕೃಷಿಯನ್ನ ಮಾಡ್ತಾ ಇದ್ದೆ. ಅದಕ್ಕೆ ಈಗ ನೋಡ್ರಿ, 1 ಎಕರೆ ಪ್ರದೇಶದೊಳಗೆ ನೀವು 17-18 ಕ್ವಿಂಟಲ್ ತೊಗರಿ ಬೆಳೆದಿರಿ ಅಂತ ಹೇಳಿದ್ರಿ. ಸಾಮಾನ್ಯ ರೈತರು ಈಗ ಹೇಳಬೇಕು ಅಂತಂದ್ರೆ 3 ಕ್ವಿಂಟಲ್ 4 ಕ್ವಿಂಟಲ್ 1 ಎಕರೆಗೆ ಬರುವಂತಹದ್ದು, ತಾವು 17-18 ಕ್ವಿಂಟಲ್ ಬೆಳೆದಿರಿ. ಇದು ಹೆಂಗ್ ಸಾಧ್ಯ ಆಯ್ತು, ಏನು ಮಾಡಿದ್ರಿ ಅನ್ನೋದ್ರ ಬಗ್ಗೆ ಹೇಳ್ಬೋದಾ? ನಾವು ಸುಮಾರು ಅದಕ್ಕೆ ನಮ್ಮಲ್ಲಿ ನೀರಾವರಿ ಇದಲ್ಲ, ನೀರಾವರಿಗೆ ಮೇ 15ನೇ ಸಾಲಿನ ಸಾಲಿಗೆ 6 ಫುಟ್, ಬೀಜದ ಬೀಜಕ್ಕೆ ಅಂದ್ರೆ ಸಸಿಯಿಂದ ಸಸಿಗೆ 3 ಫುಟ್ ಅಂತರ ಮೇಲೆ ಒಂದೊಂದು ಕಾಳನ್ನ ಆ ಇದ್ರೊಳಗೆ ಹಾಕಿ ಮಳೆ ಬರೋ ತನಕ, ಒಳಗ June 7 ತನಕ ಅಥವಾ ಮಳೆ ಬರೋ ತನಕ ಅದಕ್ಕೆ ಕಾಲುವೆ ಮುಖಾಂತರ ನೀರು ಹಾಕೊಂಡು ಆಮೇಲೆ ನಂತರ ಅದಕ್ಕೆ ಏನಾದ್ರೂ ನಾವೊಂದು 45-50 ದಿವಸಕ್ಕೆ ಅದ್ರದ್ದು ಚಂಡಿನ ಚುಟ್ಟ ಮೇಲೆ ಅದನ್ನ ಹೆಚ್ಚು ಬಿಸಿಲು ಹೊಡಿತದ, ಅದರದಿಂದ ನಮಗೆ ಮುಂದೆ ಹೆಚ್ಚಿನ ಉತ್ಪಾದನೆ ಕೊಡ್ತದ. ಅದರದ್ದು ಒಂದು ತೊಗರಿದ ವಿಶೇಷ ಅಂತಂದ್ರೆ ಅದಕ್ಕೆ ಹೆಚ್ಚು ಅದಕ್ಕೆ ಬಿಸಿಲು ಬೇಕಾಗಿದೆ. ಅದಕ್ಕೆ ಬಿಸಿಲು ಗಾಳಿ ಯಾವ ಭಾಗಕ್ಕೆ ಬಿಸಿಲು ಗಾಳಿ ಅದಕ್ಕೆ ತಗಲ್ತದ ಆ ಭಾಗಕ್ಕೆ ಮಾತ್ರ ಅದು ಹೂವು ಕಾಯಿ ಬಿಡ್ತದ, ಯಾವ ಭಾಗ ನೆರಳಿನಲ್ಲಿ ಇರ್ತದ ಆ ಭಾಗಕ್ಕೆ ಕಾಯಿ ಹೂವು ಬಿಡೋದಿಲ್ಲ. ಅದಕ್ಕೆ ನಮ್ಮ ರೈತರು ತಪ್ಪು ಮಾಡ್ತದ ಎಲ್ಲಿ ಅಂತಂದ್ರೆ ಸಸಿಗಳ ಸಂಖ್ಯೆ ಹೆಚ್ಚಿಗೆ ಮಾಡಿಕೊಂಡು ಆ ಭಾಗಕ್ಕೆ ಬಿಸಿಲು ಗಾಳಿ ಕುಡ್ಲಾರ್ದೇನೆ ಅದಕ್ಕೆ ಇಳುವರಿದಾಗ ಅವರದು ಕಡಿಮೆ ತೆಗಿತಾ ಇದ್ದಾರೆ. ಅದಕ್ಕೆ ಮೋಸ್ಟ್ ಸುಮಾರು ನಾವು ಈಗ ಮತ್ತೆ ನಮ್ಮ ಸಸಿಗಳ ಸಂಖ್ಯೆನ ಹೆಂಗ ಕಾಪಾಡಬೇಕಂದ್ರೆ ನಾನು ಎಷ್ಟು ಕ್ವಿಂಟಲ್ ಬೆಳಿಬೇಕಂತೀನಿ, ಎಷ್ಟು ಇಳುವರಿ ತೆಗಿಬೇಕಂತೀನಿ, ಆ ಗಿಡದ ಸಂಖ್ಯೆ ಎಷ್ಟು ದಪ್ಪ ಅಥವಾ ಅಗಲ ಬೆಳೀತದ ಅದನ್ನ ನೋಡಿಕೊಂಡು ನಾವು ಅದರ ಸಾಲಿನ ಸಾಲಿಗೆ ಮತ್ತೆ ಸಸಿದಿನ ಸಸಿಗೆನ ನಾವು ನಿರ್ಧಾರ ಮಾಡಬೇಕಾಗಿದೆ. ಹೇಳ್ತಾರ ಅಂತ ಹೇಳಿ ನಾವು ಅದೇ ದಾರಿ ಮಾಡಕ್ ಹೋದ್ರೆ ಅಲ್ಲಿ ನಾವು ಫೇಲ್ ಆಗ್ತೇವೆ. ಅದಕ್ಕೆ ನಾನು 4 ಕ್ವಿಂಟಲ್ ತೆಗಿತೇನೆ, ಅದೇ ಲೆಕ್ಕದ ಮೇಲೆ ಅಂದ್ರೆ ನಾವು ಸಾಲ ಮತ್ತು ಸಚಿವರ ಸಂಖ್ಯೆ ಕಾಪಾಡಬೇಕು. 8 ಕ್ವಿಂಟಲ್ ತೆಗಿದೀನಿ ಅಂದ್ರೆ ಅದೇ ಇದ್ರ ಮೇಲೆ ಅಂದ್ರೆ ನಾವು ಸಾಲದ ಮತ್ತು ಸಚಿವರ ಸಂಖ್ಯೆ ಕಾಪಾಡಬೇಕು. ಹೋದ ವರ್ಷ ನಾವು 8 ಕ್ವಿಂಟಲ್ ತೆಗೆದಾಗ್ನು ನಮ್ಮ ಸಸಿಗೆ ಇನ್ನೂ ಬಿಸಿಲು ಗಾಳಿ ಸಿಕ್ಕಿಲ್ಲ. ಅದಕ್ಕೆ ಮತ್ತೆ ನಾವು ತೆಗಿಸಿ ಏನ್ ಮಾಡಿದೆ ಅಂದ್ರೆ ಸಾಲದಿಂದ ಸಾಲಕ್ಕೆ 8 ಫುಟ್ ತೆಗೆದೇವು, ಮತ್ತೆ ಸಸಿದಿಂದ ಸಸಿಗೆ 4 ಫುಟ್ ಅಂತ ಮತ್ತೆ ಹೆಚ್ಚು ಮಾಡಿದ್ರಿ. ಯಾಕಂದ್ರೆ ನಾವು ಬೆಳೆದಂತದ್ದು ಮೊದಲ ಆ ಇದಕ್ಕೆ ಗಾಳಿ ಬಿಸಿಲು ಚೆನ್ನಾಗಿ ಸಿಕ್ಕಿಲ್ಲ. ಅದಕ್ಕೆ ಅದು ಸಸಿದಿಂದ ಸಸಿಗೆ ಮತ್ತೆ ಸಾಲದಿಂದ ಸಾಲಕ್ಕೆ ನಿರ್ಮಾಣ ಹೋಗ್ಬೇಕು. 6-3 ಡಿಸ್ಟೆನ್ಸ್ ಕೊಟ್ಟಾಗ 2420 ಸಸಿ ಕೊಡ್ತದೆ. ಆ ಲೆಕ್ಕದಲ್ಲಿ ನಾವು ಬಿಲ್ಕುಲ್ ಒಂದು 150 ಗ್ರಾಮ್ ಬೀಜ ಆದ್ರೆ ಸಾಕು ನಮಗೆ. ಓಹೋ, ಅಂದ್ರೆ ಮುಖ್ಯವಾಗಿ ನೀವು ಹೇಳೋದೇನಂತಂದ್ರೆ ಅಂತರ, ಸಾಲಿನಿಂದ ಸಾಲಿನ ಅಂತರ ಮತ್ತು ಸಸಿಯಿಂದ ಸಸಿ ಅಂತರ ಹೆಚ್ಚು ಮಾಡೋದ್ರಿಂದ ನಿಮ್ಮ ಬೀಜದ ಸಂಖ್ಯೆ ಕೂಡ ಕಡಿಮೆ ಆಗ್ತಾವ. ಅದರ ಜೊತೆಗೆ ಗಾಳಿ, ಬೆಳಕು, ಪೋಷಕಾಂಶಗಳು, ನೆಲದೊಳಗಿನ ಪೋಷಕಾಂಶಗಳು ಬಹಳ ಮುಖ್ಯ. ಅವು ಕೂಡ ಚಲೋತ್ನಾಗೆ ತಮ್ಮ ಬೆಳೆ ಬಂತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಈಗ ಇನ್ನೊಂದು ತಾವು ಹೇಳಿದ್ರಿ, ಚಂಡಿ ಚೂಟು ಅಂತ ಒಂದು ವಿಧಾನ ಮಾಡಿದ್ರಿ ಅಂತ ಹೇಳಿ, ಅದರಿಂದ ನಿಮಗೆ ಎಷ್ಟು ಹೆಚ್ಚು ಆಯ್ತು ಇಳುವರಿ ಅನ್ನೋದ್ರ ಬಗ್ಗೆ ಹೇಳ್ಬಹುದಾ? ಅದು ಏನಾಗ್ತದೆ, ಈಗ ನಾವು ಹೆಂಗ ಕಡ್ಲಿಗೆ ನಾವು ಚಂಡಿ ಚೂಡ್ತೀವಿ, ಅದಕ್ಕೆ ಆ ರೀತಿ ಕೊನಿ ಚೂಡ್ರಿಂದ ಅದ್ರದ್ದು ಟಿಸಲ್ಗಳು ಒಡೆದೇ ಅನ್ನೋದು ಜಾಸ್ತಿ ಆಯ್ತದ. ಯಾವಾಗ ಟಿಸಲ್ ಜಾಸ್ತಿ ಒಡಿತ ಅಂತಂದ್ರೆ ಅವಾಗ ಏನಂತ ನಮ್ಗೆ ಇಳುವರಿ ಹೆಚ್ಚು ಸಿಗ್ತದ, ಹೂ ಕಾಯಿ ಎಲ್ಲ ಹೆಚ್ಚು ಸಿಗ್ತದ. ಅದನ್ನ ಯಾವ ಟೈಮ್ ನೊಳಗೆ ಮಾಡ್ಬೇಕಂತೀರಿ? ಒಂದು ಸುಮಾರು 55 ದಿವಸಕ್ಕೆ ಮಾಡ್ಬೇಕು. 45 ಹಿಡ್ಕೊಂಡು 50 ದಿವಸಕ್ಕೆ ನಾಟಿ ಮಾಡಿದ 45-55 ದಿವಸಕ್ಕೆ ಮಾಡಿದ್ರೆ ಸಾಕಷ್ಟು ಟಿಸಿಲ್ಗಳು ಬಂದು ಇಳುವರಿ ಹೆಚ್ಚಾಗ್ತಾವ, ಹೂ ಕಾಯಿಗಳು ಹೆಚ್ಚಾಗ್ತಾವ, ಆಟೋಮೆಟಿಕ್ ಆಗಿ ಇಳುವರಿ ಹೆಚ್ಚಾಗ್ತದ ಅನ್ನುವಂಥದ್ದು. ಇದು ನೀವು ತೊಗರಿ ಬಗ್ಗೆ ಹೇಳಿದ್ರಿ. ಈಗ ಕಬ್ಬಿನೊಳಗೆ ಸಾಕಷ್ಟು ಪ್ರಯೋಗಗಳನ್ನು ತಾವು ಮಾಡಿರಿ, ಕಬ್ಬಿನ ಇಳುವರಿ ಒಳಗೆ ಸಾಕಷ್ಟು ಹೆಚ್ಚಿನ ಪ್ರಮಾಣವನ್ನು ತಾವು ತಗೊಂಡಿರಿ, ಯಾವ ರೀತಿ ಸಾಧ್ಯ ಆಯ್ತು? ಅದಕ್ಕೆ ನಾವು ವಿಶೇಷವಾಗಿ ನಾವು ಕಬ್ಬು ಬೆಳಿಬೇಕಾದ್ರೆ ಭೂಮಿನ ಮೊಟ್ಟ ಮೊದಲನೇ ಫಲವತ್ತತೆ ಮಾಡ್ಕೋಬೇಕು. ನಾವು ಭೂಮಿ ನಾವು ಫಲವತ್ತತೆ ಮಾಡಲಿಲ್ಲ ಇಳುವರಿ ತೆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮೊದಲನೇದೇನಂತಂದ್ರೆ ಈ ನಮ್ದು ಸಣಬು, ನವಧಾನ್ಯಗಳು, ಉದ್ದು, ಹೆಸರು, ಅಲಸಂದಿ, ಅವೇನು ದ್ವಿದಳ ಧಾನ್ಯಗಳನ್ನು ಒಳಗೆ ಹಾಕಿ ಮೊಗ್ಗೊಡೆದು ಮೊದಲೇನಂದ್ರೆ ಭೂಮಿ ನಾವು ಸಿದ್ಧತೆ ಮಾಡಿಕೊಂಡು ಸಾಲದಿಂದ ಸಾಲಿಗೆ ಮತ್ತೆ ಅದನ್ನು ಹಂಗೆ ಮಾಡ್ಬೇಕಾಗ್ತಾರೆ. ಅದಕ್ಕೆ ನಾವು ಯಾವ ರೀತಿ ಇಳುವರಿ ಪಡಿಬೇಕಲ್ಲತ್ತಿದ್ದೆವು ಅದೇ ರೀತಿ ನಾವು ಡಿಸ್ಟೆನ್ಸ್ ಕೊಡ್ಬೇಕು. ಅದಕ್ಕೆ ನಾವು ಏನು ಅದಕ್ಕೆ ಮಾಡಲಾರ್ದೇನೆ ನಾವು 2.5 ಫುಟ್, 4 ಫುಟ್, 5 ಫುಟ್, 10 ಫುಟ್ ಕೊಡ್ತೀನಿ ಅಂತಂದ್ರೆ ಇಳುವರಿ ಬರಂಗಿಲ್ಲ. ಅದ್ರಾಗ ನನ್ನ ಇಳುವರಿ ನಿರೀಕ್ಷೆ ಮೇಲೆ ಅದ್ರ ನಾವು ಸಾಲಗಳನ್ನ ಅಂತರ ಮತ್ತೆ ಬೀಜದ ಬೀಜ ಸಸಿಗಳ ಅಂತರ ಇಳುವರಿ ಹೆಚ್ಚಬೇಕು ಅಂತಂದ್ರೆ ಅಂತರ ಹೆಚ್ಚಾಗಲೇ ಹೆಚ್ಚು ಆಗ್ಲೇಬೇಕು. ಅದಕ್ಕೆ ಯಾಕಂದ್ರೆ ಈಗ ಅಷ್ಟು ಗುರಿ ಇಟ್ಕೋಬೇಕಲ್ರಿ. ಅದಕ್ಕೆ ನಾವು ಸಾಲದಿಂದ ಸಾಲಕ್ಕೆ ಅಂತರ ಕೊಟ್ಟರೆ ಬೆಳೆ ಬರಲ್ರಿ. ಅದಕ್ಕೆ ಅಷ್ಟು ಅದಕ್ಕೆ ಗೊಬ್ಬರ, ನೀರ, ಅದಕ್ಕೆ ಏನ್ ಬೇಕೆಲ್ಲ ವ್ಯವಸ್ಥೆ ಮಾಡಿದ್ರೆ ಮಾತ್ರ ಅದು ಅಷ್ಟು ಇಳುವರಿ ಕೊಡ್ತಾರೆ. ಅಂದ್ರೆ ಸಾಕಷ್ಟು ಸಾವಯವ ಗೊಬ್ಬರವನ್ನು ತಾವು ಉಪಯೋಗ ಮಾಡಿದ್ರಿ? ಎರೆ ಗೊಬ್ಬರ ಉಪಯೋಗ ಮಾಡ್ತಾ ಇದ್ರೆ ಅಥವಾ ಕಾಂಪೋಸ್ಟ್ ಬೆಳೆ ಉಳಿಕೆಗಳನ್ನು ಅವೇ ಉಪಯೋಗ ಮಾಡಿ? ಬೆಳೆ ಉಳಿಕೆಗಳು ಮಹತ್ವ ಇರೋದು ನಮಗೆ. ಯಾಕಂದ್ರೆ ಅದಕ್ಕೆ ನಾವು ಖರ್ಚಿಲ್ದೇನೆ ಅಂತಂದ್ರೆ ಅಲ್ಲಿ ನಾವು ಮತ್ತೆ ತಿಪ್ಪಿಗುಂಡಿಗೂ ಅದು ಅವಶ್ಯಕತೆ ಇಲ್ಲ, ಅಲ್ಲೇನೆ ಒಳಗೆ ಹಾಕೋದು ಅದನ್ನು ಖರ್ಚು ಉಳಿತಾರೆ ನಮಗೆ. ಈಗ ಸುಮಾರು 3-4 ವರ್ಷ ನಾವು ಕುಳಿ ಬೆಳೆ ತೆಗಿತೇವೆ, ಅದನ್ನ ಇಡಿಯಾಗಿ ನಾವು ಅಲ್ಲೇ ಹಾಕ್ಬಿಡ್ತೇವೆ. ಅದಕ್ಕೆ ಅದನ್ನ ಮತ್ತೆ ತಿಪ್ಪಿಗುಂಡಿ ಒಯ್ದು ಕಾಂಪೋಸ್ಟ್ ಮಾಡಿ ದುಡ್ಡು ಖರ್ಚು ಮಾಡೋದು ಅಥವಾ ಆಳಿನ ದುಡ್ಡು ಖರ್ಚು ಮಾಡೋದು ಮಾಡಲ್ಲ. ಅದಕ್ಕೆ ಅಂದ್ರೆ ಎಲ್ಲ ಏನು ಬೆಳೆ ಉಳಿಕೆಗಳು ಇರ್ತಾವ ಹೊಲದೊಳಗೆ ಬಿಟ್ಟು ಬಿಡ್ತೇವೆ, ಅದರಿಂದ ನೀರಿನ ಅಂಶ ಕೂಡ ನೆಲದೊಳಗೆ ಉಳಿತದೆ ಹೆಚ್ಚಾಗ್ತದೆ. ಅಲ್ಲೇ ಕಳೆತು ಗೊಬ್ಬರ ಕೂಡ ಆಗ್ತದೆ. ಆಯ್ತು, ಅದರದಿಂದ ನಮ್ಗೊಂದು ಮತ್ತೊಂದು ವಿಶೇಷ ಅಂತಂದ್ರೆ ಬಹುಶಃ ಇವತ್ತ ನಾವು ಹೆಂಗ ಒಂದು ದಿವಸಕ್ಕೆ ಒಂದು 3 ಟೈಮ್ ಊಟ ಮಾಡೋದು 3 ರೊಟ್ಟಿ ಕೆಪಾಸಿಟಿ ಅದ ಅಂತ ಕೋರಿ, ಅದನ್ನ ನಾವು ಒಂದೇ ಟೈಮ್ ಊಟ ಮಾಡಿದ್ರೆ ಹೆಂಗ ನಮ್ಗೆ ಅಜೀರ್ಣ ಆಯ್ತದ. ಹಂಗ ಬಹುಶಃ ಈ ನಾವೇನು ಪ್ರತಿ ವರ್ಷಕ್ಕೆ 6 ತಿಂಗಳಿಗೆ ಒಂದ್ಸಲ ರಾಸಾಯನಿಕ ಗೊಬ್ಬರನೇ ಆಗಲಿ ಅಥವಾ ತಿಪ್ಪು ಗೊಬ್ಬರನೇ ಆಗಲಿ ಒಂದ್ ವೇಳೆ ನಾವು ಒಂದೇ ಸಲನೆ ಕೊಟ್ಟು ಬಿಟ್ರೆ ಅದು ಅಜೀರ್ಣ ಆಗ್ತಂತ ನಮ್ದೊಂದು ಭಾವನೆ ಅದ. ಅದಕ್ಕೆ ಅದನ್ನ ನಾವು ಈ ಏನು ಉಳಿಕೆಗಳು ಮಲ್ಚಿಂಗ್ ಹೊದಿಕೆ ಏನ್ ಕೊಡ್ತೇವ್ರಿ ಅದರದಿಂದ ಏನಾಗ್ತಂತಂದ್ರೆ ಪ್ರತಿ ಸೆಕೆಂಡಿಗೆ ಅದನ್ನ ಕಳೀತಾ ಹೋಗ್ತದ. ನಾವು ಹಾಕಿದಂತ ಉಳಿಕೆ ಕಳಿಕೆ ಇರ್ತದಲ್ಲ ಅದನ್ನ ಪ್ರತಿ ಸೆಕೆಂಡಿಗೆ ಕಳೀತದ. ಅದ ಮತ್ತೆ ನಮ್ಮ ಬೆಳೆಗಳಿಗೆ ಪ್ರತಿ ಸೆಕೆಂಡಿಗೆ ಆಹಾರ ಬೇಕಾದ ಅಂದ್ರೆ ಪ್ರತಿ ಸೆಕೆಂಡಿಗೆ ನಾವು ಆಹಾರ ಕೊಡ್ಕೊತಿದ್ದೆ. ನಾವು ಬಹುಶಃ ನಾವು ಈ ಕೈಲಿ ಕೊಡೋದ್ರಿಂದ ಅದ್ರಾಗ ಎಷ್ಟು ಪ್ರಮಾಣ ಗಾಳಿ ಬಿಸಿಲಿನಾಗ ವೇಸ್ಟ್ ಆಯ್ತದ. ಆಯ್ತು, ಒಂದೆಡಮ್ನಾಗ ಅದನ್ನು ಊಟನೂ ಮಾಡಲ್ಲ ಆ ಸಸಿಗಳು. ಇದರಿಂದ ನಮ್ದು ಪ್ರತಿ ವರ್ಷ ಇಡೀ ವರ್ಷ ನಮ್ಮ ಬೆಳೆ ಏನಂತಂದ್ರೆ ಹಚ್ಚು ಹಸಿರಾಗಿನೇ ಇರ್ತದ. ಯಾಕಂದ್ರೆ ಪ್ರತಿ ಸೆಕೆಂಡಿಗೆ ಅಲ್ಲಿ ಕಳಿತನೇ ಇರ್ತದ, ಪ್ರತಿ ಸೆಕೆಂಡಿಗೆ ಆಹಾರ ಸಿಗ್ತದ. ಅಂದ್ರೆ ಆಹಾರ ಯಾವತ್ತೂ ಇರ್ತದ, ನೀವು ಬೇರೆ ಕಡೆಯಿಂದ ಅದಕ್ಕೆ ಸರಬರಾಜು ಮಾಡುವ ಅವಶ್ಯಕತೆ ಇಲ್ಲ. ಈಗ ಒಂದ್ ಎಕರೆಗೆ ನೀವು ಗರಿಷ್ಠ ಪ್ರಮಾಣ ಅಂದ್ರೆ ಎಷ್ಟು ಇಳುವರಿ ತೆಗೆದಿರಿ ಕಬ್ಬಿನೊಳಗೆ? ಅವ್ ನೂರು ಟನ್ ಕಂತ ತೆಗೆದಿರ? ನೂರು ಟನ್ ಸಾಮಾನ್ಯವಾಗಿ ನೂರು ಟನ್ ಬರ್ತದ ಅಥವಾ ಅದು ಹೆಚ್ಚು ಕಡಿಮೆ? ಇಲ್ಲ, ಹೆಚ್ಚು ಕಡಿಮೆ ಆಗ್ತಾರೆ ಅದಕ್ಕೆ. ಅದು ಹೈಯೆಸ್ಟ್ ತೆಗೆದಾಗ ಸರಾಸರಿ ಅಂದ್ರೆ 50-60 ಟನ್ ಯಾವಾಗ್ನೂ ಬರ್ತಾ ಇರ್ತಾರೆ. ತಾವು ಮಾಡದಂತ ಪದ್ಧತಿಯಿಂದ ಬರ್ತಾ ಇದೆ. ಈಗ ಏನ್ 20 ಎಕರೆ ಜಮೀನ್ ಅದ, ತಮ್ಮ ಇಳುವರಿ ಆದಾಯ ಒಂದ್ ವರ್ಷದೊಳಗೆ ಎಷ್ಟಾಗ್ತದ ಅಂತೀರಿ? ಅದರಿಂದ ಸುಮಾರೇನೇ ಇಲ್ಲಾಂದ್ರೆ ಒಂದು 20 ಲಕ್ಷ ರೂಪಾಯಿ ಅದಕ್ಕೆ ನಾವು ಸಾಧಾರಣ ಎಲ್ಲ ಖರ್ಚು ತೆಗೆದು 1,25,000, 1,50,000 ಬಂದ್ರು ಅದ್ರ ಖರ್ಚು ತೆಗೆದ್ರು 20 ಲಕ್ಷ ರೂಪಾಯಿ ಆದಾಯ ಬರ್ತದ. 20 ಲಕ್ಷ ಆದಾಯ ನಿಮಗೆ ನಿವ್ವಳವಾಗಿ ಬರ್ತದೆ. ಕೇಳುಗ್ರೆ, ತಾವು ಗುರುಲಿಂಗಪ್ಪ ಮೇಲ್ದೊಡ್ಡಿಯವರ ಅನುಭವಗಳನ್ನ ಇಲ್ಲಿ ತನಕ ಕೇಳಿದ್ರಿ, ಅವರನ್ನ ಮಾತಾಡಿಸಬೇಕು, ಸಂಪರ್ಕ ಮಾಡಬೇಕು ಅಂತಂದ್ರ ಅವರ ಮೊಬೈಲ್ ನಂಬರ್ ಅನ್ನ ನಾನು ಕೊಡ್ತಾ ಇದ್ದೀನಿ, ತಾವು ಬರ್ಕೊಳ್ಬಹುದು. 9741333907. ಒಳ್ಳೇದು ಗುರುಲಿಂಗಪ್ಪ ಮೇಲ್ದೊಡ್ಡಿಯವರೇ, ಇಲ್ಲಿ ತನಕ ತಾವು ತಮ್ಮ ಕೃಷಿ ಅನುಭವಗಳನ್ನು, ವಿಶೇಷವಾಗಿ ಸಾವಯವ ಕೃಷಿಯ ಅನುಭವಗಳನ್ನು ನಮ್ಮ ನಾಡಿನ ಎಲ್ಲ ರೈತರ ಜೊತೆಗೆ, ಎಲ್ಲ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಣ್ಣಿನ ಮಗ ಇದರಲ್ಲಿ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಹುಡುಗಿ ಗ್ರಾಮದ ಗುರುಲಿಂಗಪ್ಪ ಮೇಲ್ದೊಡ್ಡಿಯವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರುಳಿ. ಈಗ ಕೇಳಿ ಶಕುಂತಲಾ ದೇವಲ್ ನಾಯಕ್ ಮತ್ತು ಸಂಗಡಿಗರಿಂದ ಒಂದು ಗೀಗಿ ಪದ. ಆದಿಶಕ್ತಿ ಒಡಲಗ ಆದಿಶ ಶಕ್ತಿ ಒಡಲಾಗ ತುಂಬಿತ್ತು ನಿರಂಕಾರ, ಆ ಶಕ್ತಿ ವಾಪಲಿಂದ ನುಡಿಯತ್ತಿತ್ತು ಓಂಕಾರ, ಆ ನಾಮ ಸ್ವರ್ಸಿ ಅಕ್ಕಿ ಮಾಡಿದಾಳುವಾಕಾರ, ಆ ನಾದ ಬಿಂದು ಸುವರ್ಣ ಪರವಸ್ತು ಹುಟ್ಟಿತು ನಿನ್ನ ಕಿರಣ, ಆಮೇಲೆ ಆದಿನಾರಾಯಣ ಆದಿ ದೇವತರಿಗೆ ಅವಲ್ ಮಡಳು ನಿರ್ಮ ಶಂಕರ. ಇದುವರೆಗೆ ಶಕುಂತಲಾ ದೇವಾನಾಯಕ್ ಮತ್ತು ಸಂಗಡಿಗರಿಂದ ಗೀಗೆ ಪದ ಕೇಳಿದಿರಿ. ಈಗ ಸಮಯ 7:15. ಪ್ರಾಯೋಜಿತ ಕಾರ್ಯಕ್ರಮ ಸಿರಿ ತಂದ ಸಿರಿಧಾನ್ಯಗಳು. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ಸಿರಿಧಾನ್ಯಗಳು ಪೋಷಕಾಂಶಗಳ ಆಗರ. ಭಾಗವಹಿಸುವ ತಜ್ಞರು ಡಾ ವಾಣಿಶ್ರೀ ಎಸ್, ಗೃಹ ವಿಜ್ಞಾನ ತಜ್ಞರು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಈ ಸಿರಿಧಾನ್ಯಗಳು ಪೋಷಕಾಂಶಗಳ ಆಗರವಾಗಿವೆ ಅಂತ ನಾವೆಲ್ಲ ಹೇಳ್ತಾ ಇರ್ತೇವೆ. ಈ ಪೋಷಕಾಂಶಗಳ ಸಿರಿಯನ್ನ ಹೊಂದಿರತಕ್ಕಂಥ ಧಾನ್ಯಗಳು ಸಿರಿಧಾನ್ಯಗಳು ಅಂತ ಕರೆಸ್ಕೊಳ್ತವೆ. ಈ ಧಾನ್ಯಗಳು ಅತ್ಯಂತ ಉಪಯುಕ್ತವಾದ ಅಂಶಗಳನ್ನು ಹೊಂದಿದವೆ. ಯಾವುವು ಇವೆಲ್ಲ ಸಿರಿಧಾನ್ಯಗಳು, ಸಿರಿಧಾನ್ಯಗಳು, ತೃಣಧಾನ್ಯಗಳು ಅಂತ ಏನು ಹೇಳ್ತಾ ಇದ್ದಾವೆ, ಇವಕ್ಕೆ ಯಾವ್ಯಾವ ಸಂಬಂಧಪಡ್ತವೆ, ಯಾವ ಬೆಳೆಗಳು ಇದರಲ್ಲಿ ಬರ್ತವೆ ಅಂತ ನೋಡೋದಾದರೆ, ಸಜ್ಜೆ, ನವಣೆ, ಬರಗು, ಸಾಮೆ, ಕೊರಲೆ, ರಾಗಿ, ಊದಲು ಇವನ್ನೆಲ್ಲ ನಾವು ಸಿರಿಧಾನ್ಯಗಳ ಗುಂಪಿಗೆ ಸೇರಿಸ್ತೇವೆ. ಯಾಕೆ ಇಷ್ಟೊಂದು ಇದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಧಾನ್ಯಗಳಲ್ಲಿ ಇರತಕ್ಕಂಥ ಪೋಷಕಾಂಶಗಳು, ಯಾವುದೇ ರಾಸಾಯನಿಕಗಳ ಬಳಕೆ ಇಲ್ಲದೇ ಬೆಳೀತಕ್ಕಂಥ ಬೆಳೆ ಅಂತ ಹೇಳಿದ್ರೆ ಈ ಸಿರಿಧಾನ್ಯಗಳು. ಹಾಗಾಗಿ ಇವಕ್ಕೆ ಅಷ್ಟೊಂದು ನಾವು ಪ್ರಾಮುಖ್ಯತೆಯನ್ನು ಕೊಟ್ಟು ಈ ಧಾನ್ಯಗಳನ್ನು ಬೆಳೆಸಬೇಕು ಅನ್ನೋದು ಒಂದು ಮನಗಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಉತ್ತಮ ಆಹಾರದ ಆಯ್ಕೆ ಅಂತ ಹೇಳಿದ್ರೆ ಈ ಸಿರಿಧಾನ್ಯಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ಈ ಸಿರಿಧಾನ್ಯಗಳಲ್ಲಿ. ಏನೇನು ಪೋಷಕಾಂಶಗಳು ಇದೆ ಅಂತ ನೋಡೋದಾದ್ರೆ, ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್, ಸುಣ್ಣ, ಕೊಬ್ಬು ಮತ್ತು ಫಾಸ್ಫರಸ್ ಅಂಶಗಳು ಇದೆ. ಅಲ್ಲದೆ ಲಘು ಖನಿಜಗಳಾದ ಕಬ್ಬಿಣ ಮತ್ತು ಸತು ಕೂಡ ಉತ್ತಮ ಪ್ರಮಾಣದಲ್ಲಿ ಲಭ್ಯ ಇದೆ. ಇವು ಅಕ್ಕಿ ಮತ್ತು ಗೋಧಿಗೆ ಕಂಪೇರ್ ಮಾಡಿದಾಗ, ಹೋಲಿಕೆ ಮಾಡಿದಾಗ ಕಡಿಮೆ ಪಿಷ್ಟವನ್ನು ಹೊಂದಿರುವುದರಿಂದ ಬೊಜ್ಜನ್ನು ಕಡಿಮೆ ಮಾಡೋದಕ್ಕೆ ತುಂಬ ಸಹಕಾರಿಯಾಗಿದೆ. ಅದರ ಜೊತೆಗೆ ಇವುಗಳಲ್ಲಿ ಹೆಚ್ಚಿನ ನಾರಿನಂಶ ಮತ್ತು ಕ್ಲಿಷ್ಟ ಪಿಷ್ಟಗಳು ಅಂತ ಹೇಳ್ತೀವಿ ಇರುವುದರಿಂದ ನಮಗೇನಾಗುತ್ತೆ, ರಕ್ತದಲ್ಲಿನ ಕೊಬ್ಬಿನ ಅಂಶ, ಟ್ರೈಗ್ಲಿಸರೈಡ್ಸು ಮತ್ತು ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣದಲ್ಲಿಡೋದು ಸಹಾಯ ಮಾಡುತ್ತೆ. ಅಂದರೆ ಅಕ್ಕಿ ಮತ್ತು ಗೋಧಿ ಅದಕ್ಕಿಂತ ಇದರಲ್ಲಿ ಕಡಿಮೆ ಗ್ಲೈಸಮಿಕ್ ಇಂಡೆಕ್ಸ್ ಇರೋದ್ರಿಂದ ರಕ್ತದಲ್ಲಿ ಸಕ್ಕರೆಯನ್ನು ಏರಿಸತಕ್ಕಂಥ ಅಂಶ ಇದರಲ್ಲಿ ಕಡಿಮೆ ಇರುತ್ತೆ. ಅಂದರೆ ನವಣೆಯಲ್ಲಿ ಕೇವಲ 58, ಅಕ್ಕಿಯಲ್ಲಿ ಮತ್ತು ಗೋಧಿಯಲ್ಲಿ 90-88 ಇದ್ರೆ ನವಣೆಯಲ್ಲಿ ಕೇವಲ 58 ಗ್ಲೈಸಮಿಕ್ ಇಂಡೆಕ್ಸ್ ಇರೋದ್ರಿಂದ ಇದು ಮಧುಮೇಹಿಗಳಿಗೆ ಅಂದ್ರೆ ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೆ ಇದು ಒಂದು ಒಳ್ಳೆಯ ಆಹಾರ ಅಂತಾನೆ ಹೇಳ್ಬೋದು. ಸಜ್ಜೆ, ಸಾವೆ ಮತ್ತು ನವಣೆಯಲ್ಲಿ ಹೆಚ್ಚಿನ ಕಬ್ಬಿಣಾಂಶ ಸಿಗುತ್ತೆ ನಮಗೆ ಸೇವನೆ ಮಾಡೋದ್ರಿಂದ. ಸೊ ಹಾಗಾಗಿ ಮಕ್ಕಳು ಮತ್ತು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಡ್ತಕ್ಕಂಥ ಒಂದು ಪೋಷಕಾಂಶಗಳ ಕೊರತೆ ಅಂತ ಹೇಳಿದ್ರೆ ಕೊರತೆಯಾಗಿ ರಕ್ತಹೀನತೆ ಹೆಚ್ಚಾಗಿ ಬಾಧಿಸ್ತಾ ಇರುತ್ತೆ. ಸೊ ಅಂತಹ ಒಂದು ಕಿಶೋರಿಯರಲ್ಲಿ, ಚಿಕ್ಕ ಮಕ್ಕಳಲ್ಲಿ, ಗರ್ಭಿಣಿ ಮತ್ತು ಬಾಣಂತಿಯರಲ್ಲಿ ಹೆಚ್ಚಾಗಿ ಇದನ್ನು ಸೇವನೆ ಮಾಡೋದ್ರಿಂದ ರಕ್ತದಲ್ಲಿರತಕ್ಕಂಥ ಕಬ್ಬಿಣಾಂಶವನ್ನು ಹೆಚ್ಚು ಮಾಡೋದಕ್ಕೆ ಸಹಾಯ ಆಗುತ್ತೆ. ನಂತರ ರಾಗಿ ಮತ್ತು ಸಜ್ಜೆಯಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ ಕೂಡ ಲಭ್ಯ ಇರುತ್ತೆ. ಇದು ಮಕ್ಕಳಿಗೆ ಪೂರಕ ಆಹಾರವಾಗಿ ಬಳಸೋದಕ್ಕೆ ತುಂಬಾ ಯೋಗ್ಯ. ಮಹಿಳೆಯರಿಗೆ ಮತ್ತು ಹಾಲುಣಿಸುವ ತಾಯಂದಿರಿಗೂ ಕೂಡ ಇದು ಒಂದು ಆರೋಗ್ಯವರ್ಧಕವಾದ ಪೇಯವಾಗಿ ಬಳಸಿಕೊಳ್ಳಬಹುದು. ಮತ್ತು ಆಹಾರದಲ್ಲೂ ಕೂಡ ಇದನ್ನು ದಿನನಿತ್ಯದ ಆಹಾರವಾಗಿ ರೊಟ್ಟಿ ಅಥವಾ ಮುದ್ದೆ ಈ ರೀತಿಯ ಆಹಾರಗಳನ್ನು ಮಾಡಿ ಕೂಡ ಬಳಸಿಕೊಳ್ಬಹುದು. ಆಧುನಿಕ ಜೀವನ ಶೈಲಿಯಿಂದ ಬರ್ತಕ್ಕಂಥ ರೋಗಗಳು ಮತ್ತು ರೋಗ ಲಕ್ಷಣಗಳನ್ನು ತಡೆಯುವಲ್ಲಿ ಈ ಧಾನ್ಯಗಳು ನಮಗೆ ಹೆಚ್ಚು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ. ಅದರಲ್ಲೂ ಬೊಜ್ಜುತನ ಮತ್ತು ಮಧುಮೇಹದಂಥ ಕಾಯಿಲೆಗಳಿಗೆ ತುಂಬಾ ಉತ್ತಮವಾದ ಆಹಾರ ಅಂತಾನೆ ಹೇಳಬಹುದು. ಇಷ್ಟೆಲ್ಲ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಈ ಸಿರಿಧಾನ್ಯಗಳಲ್ಲಿ